ಇದು ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಈಗ ವೇಳೆ 5:20:20. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿಗಳಿಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಕರ್ನಾಟಕ. ಕೃಷಿಕ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳ್ತಾ ಇರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇವು ಆಧಾರಿತ ಕೀಟನಾಶಕಗಳ ಪ್ರಯೋಜನ ಹಾಗೂ ಬಳಕೆ, ಈ ಕುರಿತಂತೆ ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿಗಳಾದ ಡಾಕ್ಟರ್ ಪಿಎನ್ ಕೃಷ್ಣಮೂರ್ತಿ ಅವರೊಡನೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಇದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಉದ್ಯೋಗವಾಣಿ ಕೇಳುಗರೆ, ನನ್ನ ಹೆಸರು ಲಿಂಗರಾಜ್ ಕುಂಬಾರ್ ಅಂತ. ನಾನು SSLC ಪಾಸ್ ಆದ ನಂತರ 2010 GTNTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಕೋರ್ಸ್ ಪಡೆದಿದ್ದೇನೆ. ಈಗ ಎಕರ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಳಗಾವಿಯಲ್ಲಿ ವರ್ಷಕ್ಕೆ 900,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂದೇ GTDC ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. Knowing safety rules for lightning and thunderstorm can be life-saving. First, try to get inside a completely enclosed building or fully covered, hard-topped, all-metal vehicle. Do not use open vehicles like tractors, rickshaws, motorcycles, etc. Metal sheds, building parking, under-construction buildings, and covered verandas are unsafe. Do not take shelter under a tree. If you are in the woods, find shelter under the shortest trees. If you cannot reach shelter, do not be the tallest object in the area. Crouch down with heels touching each other and head between the knees. Don't lie on the ground. Get out of water bodies and boats. Do not stand in puddles of water, even if wearing rubber boots. Do not leave cattle or pets chained outdoors. In case of emergency, give first aid and call ambulance or go to hospital. Be smart. Be prepared. Issued in public interest by NDMA and IIPHG. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಬೇವು ಆಧಾರಿತ ಕೀಟನಾಶಕಗಳ ಪ್ರಯೋಜನ ಹಾಗೂ ಬಳಕೆ, ಈ ಕುರಿತಂತೆ ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿಗಳಾದ ಡಾಕ್ಟರ್ ಪಿಎನ್ ಕೃಷ್ಣಮೂರ್ತಿ ಅವರೊಡನೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ ಜಗದೀಶ್ ಅವರಿಗೆ. ಸಾವಯವ ಕೃಷಿ ಇತ್ತೀಚೆಗೆ ಬಹಳ ಜನಪ್ರಿಯವಾಗ್ತಾ ಇದೆ. ಹೆಚ್ಚೆಚ್ಚು ಜನ ರೈತರು ಈ ಸಾವಯವ ಕೃಷಿ ಕಡೆಗೆ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ. ನಿಮ್ಮ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ವಿಶೇಷವಾಗಿ ಹಣ್ಣು ಮತ್ತು ತರಕಾರಿಗಳಿಗೆ ಸಂಬಂಧಪಟ್ಟಾಗೆ ಹೆಚ್ಚಿನ ಒಂದು ಸಂಶೋಧನೆ ನಡೀತಾ ಇದೆ, ಮತ್ತು ನಿಮ್ಮಲ್ಲಿ ಸಾವಯವ ಕೃಷಿಗೂ ಕೂಡ ಒತ್ತನ್ನು ಕೊಡ್ತಾ ಇದ್ದಾರೆ. ಈ ಸಾವಯವ ಕೃಷಿಯಲ್ಲಿ ಈ ಕೀಟ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಇವತ್ತು ತಾವು ಪರಿಚಯವನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ನಾವು ಸಾವಯವ ಕೃಷಿಯಲ್ಲಿ ಈ ಕೀಟಗಳ ನಿರ್ವಹಣೆಗೆ ಯಾವ್ಯಾವ ಕ್ರಮಗಳನ್ನು ಬಳಸ್ಕೋಬೋದು ಅಂತ ಸ್ವಲ್ಪ ಹೇಳ್ತೀರಾ? ಈ ಸಾವಯವ ಕೃಷಿಯಲ್ಲಿ ಮುಖ್ಯವಾದಂತಹ ತೊಂದರೆ ಏನಂತಂದರೆ ಕೀಟ ಮತ್ತು ರೋಗಗಳ ಬಾಧೆ. ನಿಮಗೆ ತಿಳಿದ ಹಾಗೆ ಸಾವಯವ ಕೃಷಿಯಲ್ಲಿ ನಾವು ಯಾವುದೇ ರೀತಿಯಾದಂತಹ ಅಂಗಡಿಯಿಂದ ಕೊಂಡುಕೊಂಡು ಬಂದು ಕೀಟನಾಶಕಗಳನ್ನು ಬಳಸುವಂತಹ ಸಂಪ್ರದಾಯ ಇಲ್ಲ. ಹಾಗಾಗಿ ರೈತರು ತಾವೇ ಸುಲಭವಾಗಿ ಈ ಕೀಟಗಳನ್ನು ಮತ್ತು ರೋಗಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕೆಲವು ವಿಧಾನಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ಕೀಟಗಳನ್ನು ಯಾವ ರೀತಿ ಕಡಿಮೆ ಮಾಡ್ಕೊಬಹುದು ಎನ್ನುವುದರ ವಿಚಾರವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ರೈತರು ಸಾಮಾನ್ಯವಾಗಿ ಗಿಡದಿಂದ ಗಿಡಕ್ಕೆ ತುಂಬ ಜಾಸ್ತಿ ಅಂತರವನ್ನು ರೆಕಮೆಂಡೆಡ್ ಗ್ಯಾಪ್ ಅಂತ ಇರುತ್ತೆ. ಅಂದರೆ ಸಾಮಾನ್ಯವಾಗಿ ಈ ರೀತಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಇಂತಿಷ್ಟು ಅಂತರ ಇರಬೇಕು, ಒಂದು ಸಾಲಿಂದ ಒಂದು ಸಾಲಿಗೆ ಇಂತಿಷ್ಟು ಅಂತರ ಇರಬೇಕು ಅಂತ ರೆಕಮೆಂಡ್ ಪ್ಯಾಕೇಜ್ ಪ್ರಾಕ್ಟೀಸಸ್ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ಅದಕ್ಕಿಂತ ಜಾಸ್ತಿ ಅಂತರವನ್ನು ಕೊಡಬೇಕು. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ನಿಮಗೆ ತಿಳಿದ ಹಾಗೆ ಈ ಈ ತರಕಾರಿ ಬೆಳೆಗಳಿಗೆ ನಾವು ಬಹಳಷ್ಟು ಸಲ ನೀರನ್ನು ನಾವು ಒದಗಿಸಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ತೇವಾಂಶ ಜಾಸ್ತಿ ಬರುತ್ತದೆ. ಮತ್ತು ಮಳೆಗಾಲದಲ್ಲಿ ಏನಾಗುತ್ತೆ, ಈ ತೇವಾಂಶ ವಿಪರೀತ ಆಗಿರೋದ್ರಿಂದ ಈ ರೋಗಗಳ ಬಾಧೆ ಬಹಳ ಜಾಸ್ತಿ ಆಗ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಮುಖ್ಯವಾದಂತಹ ಒಂದು ಸುಲಭವಾದಂತಹ ಕ್ರಮ ಏನಂತ ಅಂದರೆ, ಈ ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನ ಸಾಲಿಗೆ ಜಾಸ್ತಿ ಅಂತರ ಕೊಡಬೇಕು. ಇದರಿಂದ ಸೂರ್ಯನ ಬೆಳಕು ಮತ್ತು ಗಾಳಿ ಚೆನ್ನಾಗಿ ಓಡಾಡುತ್ತದೆ. ಅದರಿಂದ ಏನಾಗುತ್ತೆ, ಈ ರೋಗಗಳ ಬಾಧೆ ಕಡಿಮೆ ಆಗ್ತದೆ, ಕೀಟಗಳ ಬಾಧೆನೂ ಕಡಿಮೆ ಆಗುತ್ತೆ. ಹೌದು ಹೌದು. ಮತ್ತೊಂದು, ನಿಮಗೆ ಗೊತ್ತಿದ್ದ ಹಾಗೆ ಸಾಮಾನ್ಯವಾಗಿ ಗಿಡದ ಕೆಳಭಾಗದಲ್ಲಿರುವಂಥ ಎಲೆಗಳಿಗೆ ಜಾಸ್ತಿ ಮೊದಲು ಕೀಟ ಬರುತ್ತೆ ಅಥವಾ ರೋಗ ಬರುತ್ತೆ, ಅಥವಾ ಹಳೆ ಎಲೆಗಳಿಗೆ ಜಾಸ್ತಿ ಈ ಈ ಕೀಟಗಳು ಮತ್ತು ರೋಗ ಬರುತ್ತೆ. ಇಂತಹ ಗಿಡದ ಕೆಳಭಾಗದಲ್ಲಿ ಇರುವಂಥ ಎಲೆಗಳು, ಇದರೊಂದಿಗೆ ಏನಾಗುತ್ತೆ, ನಾವು ನೀರನ್ನು ನಾವು ಬಿಡುವಾಗ, ಕಾಲುವೆಯಲ್ಲಿ ನೀರು ಬಿಡುವಾಗ ಏನಾಗುತ್ತೆ, ಆ ನೀರಿನ ಸಂಪರ್ಕಕ್ಕೆ ಬಂದಿರುವಂಥ ರೋಗ ಇರುವಂಥ ಎಲೆಗಳು ಅಥವಾ ಕೀಟ ಇರುವಂಥ ಎಲೆಗಳು, ಈ ಎಲೆಗಳಿಂದ ಈ ನೀರಿನ ಮೂಲಕ ಈ ಕೀಟಗಳು ಮತ್ತು ರೋಗಗಳು ಹರಡುತ್ತದೆ. ಹಾಗಾಗಿ ಕೆಳಭಾಗದಲ್ಲಿ ಇರುವಂತಹ ಎಲೆಗಳು ಮತ್ತು ರೋಗ ಇರುವಂಥ ಎಲೆಗಳು ಮತ್ತು ಕೀಟ ಇರುವಂಥ ಎಲೆಗಳನ್ನು ನಾವು ಮುಖ್ಯವಾಗಿ ಏನು ಮಾಡಬೇಕಂದ್ರೆ, ಆಗಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಂತರದಲ್ಲಿ ದಿನಗಳ ಅಂತರದಲ್ಲಿ ನಾವು ನಾಶ ಮಾಡ್ತಾ ಇರಬೇಕು. ಅಂದರೆ ಸುಟ್ಟಾಕ್ಬಿಡ್ಬೇಕು, ಇವುಗಳನ್ನು ಅಲ್ಲೇ ಬಿಡಬಾರ್ದು, ಸುಟ್ಟಾಕ್ಬಿಡ್ಬೇಕು. ಮತ್ತೊಂದು, ಕಾಯಿಕೆ ಬರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಾಯಿ ಕೊರಕ ಹುಳ ಬರುತ್ತೆ ಅಂತ ತಿಳ್ಕೊಳ್ಳಿ. ಆಗ ನಾವೇನು ಮಾಡಬೇಕು, ಸಾಮಾನ್ಯವಾಗಿ ಕೀಟನಾಶಕಗಳು ಸಿಂಪಡಣೆ ಮಾಡ್ತಾರೆ ಸಾಮಾನ್ಯವಾದಂಥ ರೈತರು. ಆದರೆ ಅದಕ್ಕಿಂತ ಸುಲಭವಾದಂಥ ವಿಧಾನ ಏನಂತಂದರೆ, ಈ ಕೀಟ ಇರುವಂತಹ ಕಾಯಿಗಳನ್ನು ಕಿತ್ತು ನಾಶ ಮಾಡೋದು. ಇದರಿಂದ ಏನಾಗುತ್ತೆ, ನಮಗೆ ತುಂಬ ಕಡಿಮೆ ಖರ್ಚಿನ, ಬರೀ ನಾವು ಈ ಲೇಬರ್ ಕಾಸ್ಟ್ ಅಂತ ಹೇಳ್ತೇವಲ್ಲ, ಅದನ್ನು ಮಾತ್ರ ಬಳಸ್ಕೊಂಡ್ಬಿಟ್ಟು ಸಿಂಪಡಣೆ ಯಾವುದೇ ರೀತಿ ಖರ್ಚು ಮಾಡದೆ ನಾವು ಕೀಟಗಳನ್ನು ಕಡಿಮೆ ಮಾಡ್ಕೋಬೋದು. ಇದಲ್ಲದೆ ಮತ್ತೊಂದು ವಿಧಾನ ಏನಂತಂದರೆ, ಕೆಲವು ಸಲ ಈಗ ಉದಾಹರಣೆಗೆ ಎಲೆಕೋಸು ಅಂತ ತಿಳ್ಕೊಳ್ಳಿ. ಎಲೆಕೋಸಿನಲ್ಲಿ ಅನೇಕ ಸಲ ಈ ಈ ರಬ್ಬರ್ ಹುಳ ಅಂತಾರೆ, ಇಲ್ಲ ಅಂದರೆ ಟೊಬಕೋ ಕ್ಯಾಟರ್ಪಿಲರ್ ಅಂತ ಹೇಳ್ತಾರೆ. ಅದು ಗುಂಪು ಗುಂಪಾಗಿರುತ್ತೆ, ಮೊಟ್ಟೆಯಿಂದ ಬಂದಂತಹ ಹುಳಗಳು ಗುಂಪು ಗುಂಪಾಗಿರುತ್ತೆ. ನಮ್ಗೆ ದೂರದಿಂದ ನೋಡಿದ್ಕೊಳ್ಳೆ ನಮಗೆ ಕಾಣುತ್ತೆ ಅಲ್ಲಿ ಏನೋ ಒಂಥರ ಕೀಳು ಬಾಧೆ, ಆ ಗಿಡಕ್ಕೆ ಏನೋ ಬಾಧೆ ಇದೆ, ಏನೋ ಹುಳಗಳು ತಿನ್ನುತ್ತಾ ಇದೆ ಅಂತ. ಅಂತಹ ಎಲೆಗಳನ್ನು ಅಲ್ಲಿರುವಂಥ ಕೀಟಗಳನ್ನು ಹೊಸಕ್ಕೆ ನಾಶ ಮಾಡಬೇಕು. ಇದರಿಂದ ಏನಾಗುತ್ತೆ, ಹುಳಗಳು ಹರಡುವುದನ್ನು ಕಡಿಮೆ ಮಾಡ್ಕೋಬಹುದು. ಮತ್ತೊಂದು ಸುಲಭವಾದಂತಹ ವಿಧಾನ ಏನಂತಂದ್ರೆ, ಈ ಲೈಟ್ ಟ್ರ್ಯಾಪ್ ಅಂದ್ರೆ ಬೆಳಕಿಗೆ, ಹೌದು ಬೆಳಕಿಗೆ ನಾವು ಕೀಟಗಳನ್ನು ಆಕರ್ಷಿಸಬೇಕಾಗುತ್ತೆ. ಒಂದು ಸುಮಾರು 1 ಎಕರೆಯಲ್ಲಿ ಒಂದು 3 ಕಡೆ ನಾವು ಈ 60 ವ್ಯಾಟ್ಸ್ ಅಥವಾ 100 ವ್ಯಾಟ್ಸ್ ಬಲ್ಬ್ ಹಾಕಿ ಅದರ ಕೆಳಗಡೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬಕೆಟ್ ನಲ್ಲಿ ನೀರು ಹಾಕಬೇಕಾಗುತ್ತೆ. ಬೆಳಕಿಗೆ, ಹೌದು ಬೆಳಕಿಗೆ ನಾವು ಕೀಟಗಳನ್ನು ಆಕರ್ಷಿಸಬೇಕಾಗುತ್ತೆ. ಒಂದು ಸುಮಾರು 1 ಎಕರೆಯಲ್ಲಿ ಒಂದು 3 ಕಡೆ ನಾವು ಈ 60 ವ್ಯಾಟ್ಸ್ ಅಥವಾ 100 ವ್ಯಾಟ್ಸ್ ಬಲ್ಬ್ ಹಾಕಿ ಅದರ ಕೆಳಗಡೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬಕೆಟ್ ನಲ್ಲಿ ನೀರು ಹಾಕಬೇಕಾಗುತ್ತೆ. ಅದರಲ್ಲಿ ಸ್ವಲ್ಪ ಎಣ್ಣೆ ಅಥವಾ ಗ್ರೀಸ್ ಹಾಕಬೇಕಾಗುತ್ತೆ. ಈ ಲೈಟ್ ಅನ್ನು ನಾವು ಸಾಯಂಕಾಲ ಉರಿಸಬೇಕು, ಅಂದ್ರೆ ರಾತ್ರಿ ಉರಿಸಬೇಕಾಗತ್ತೆ. ಬೆಳಕಿಗೆ ಅನೇಕ ಕೀಟಗಳು ಬಂದ್ಬಿಟ್ಟು ಏನಾಗುತ್ತೆ, ಬಕೆಟ್ನಲ್ಲಿರುವಂತ ನೀರಿನಲ್ಲಿ ಬಿದ್ದು ಸತ್ತೋಗುತ್ತೆ. ಇದರಿಂದ ನಮ್ಮ ಬೆಳೆಗೆ ಬರುವಂತ ಕೀಟಗಳ ಬಾಧೆಯನ್ನು ನಾವು ಕಡಿಮೆ ಮಾಡ್ಕೋಬಹುದು. ಮತ್ತೊಂದು ವಿಧಾನ ಏನಂತಂದ್ರೆ, ಟ್ರ್ಯಾಪ್ ಕ್ರಾಪ್ ಅಂದ್ರೆ ಬೋನಿನ ಬೆಳೆಗಳನ್ನು ಬೆಳೆಸಬೇಕಾಗುತ್ತದೆ. ಉದಾಹರಣೆಗೆ ಟೊಮೆಟೋಗೆ ನಾವು ಈ ಚೆಂಡು ಹೂವದ ಬೆಳೆಯನ್ನು ಬೋನಿನ ಬೆಳೆಯಾಗಿ ಬೆಳೆಸಬಹುದು. ಟೊಮೆಟೊ ನಾಟಿ ಮಾಡುವಂತ ಸಂದರ್ಭದಲ್ಲಿ ಟೊಮೆಟೋನ ಪ್ರತಿ 16 ಸಾಲಿಗೆ 1 ಸಾಲಿನಂತೆ ಈ ಚೆಂಡು ಹೂವದ ಬೆಳೆಯನ್ನು ನಾಟಿ ಮಾಡಬೇಕು. ಇದರಿಂದ ಏನಾಗುತ್ತೆ, ಟೊಮೆಟೊಗೆ ಬರುವಂತಹ ಕಾಯಿಕೊರಕ ಹುಳ ಚೆಂಡು ಹೂವಕ್ಕೆ ಹೋಗುತ್ತೆ. ಇದರಲ್ಲಿ ಮುಖ್ಯವಾಗಿ ಏನಂತಂದ್ರೆ, ಟೊಮೆಟೊ ಹೂ ಬರುವ ಕಾಲ ಮತ್ತು ಚೆಂಡು ಹೂವಿಗೆ ಹೂ ಬರುವಂತಹ ಕಾಲ ಇದೆ, ಅದು ನಾವು ಒಟ್ಟಿಗೆ ಸಿಂಕ್ರೊನೈಸ್ ಆಗಬೇಕು. ಒಂದೇ ಸಮಯದಲ್ಲಿ ಹೂ ಬರುವಾಗ ಮಾಡಬೇಕಾಗುತ್ತದೆ. ಅದಕ್ಕೆ ಬೇಕಾಗಿ ಟೊಮೆಟೋ ನಾಟಿ ಮಾಡುವಾಗ ಸುಮಾರು 45 ದಿನ ಆಗಿರುವಂತಹ ಚೆಂಡು ಹೂವದ ಸಸಿಗಳನ್ನು ನಾಟಿ ಮಾಡಬೇಕು. ಆಮೇಲೆ ಕೋಸು, ಕೋಸಿನಲ್ಲಿ ಪ್ರತಿ 25 ಸಾಲು ಕೋಸಿಗೆ 1 ಸಾಲಿನಾಗೆ ನಾವು ಸಾಸಿವೆ ಬೆಳೆಯನ್ನು ಹಾಕಬೇಕಾಗತ್ತೆ. ಇದರಿಂದ ಕೋಸಿಗೆ ಬರುವಂತಹ ಅನೇಕ ಕೀಟಗಳು ಸಾಸಿವೆ ಬೆಳೆಗೆ ಹೋಗುತ್ತೆ, ಕೋಸಿಗೆ ಬರುವಂತಹ ಕೀಟಗಳನ್ನು ನಾವು ಕಡಿಮೆ ಮಾಡ್ಕೋಬಹುದು. ಇನ್ನೊಂದು ವಿಧಾನ ಏನಂತಂದ್ರೆ, ನಿಮ್ಮ ತೋಟದ ಸುತ್ತಮುತ್ತ ಎತ್ತರವಾಗಿ ಬೆಳೆಯುವಂತಹ ಕೆಲವು ಗಿಡಗಳನ್ನು ಬೆಳಿಬೇಕು. ಅಂದ್ರೆ ಉದಾಹರಣೆಗೆ ನೀವು ಬದನೆಕಾಯಿ ಬೆಳಿತಾರೆ ಅಂತ ಇಟ್ಕೊಂಡ್ರಿ, ಅಥವಾ ಟೊಮೆಟೊ ಬೆಳಿತಾರೆ ಅಂತ ಇಟ್ಕೊಂಡ್ರಿ, ಅಥವಾ ಕೋಸು ಬೆಳಿತಾರೆ ಅಂತ ಇಟ್ಕೊಂಡ್ರಿ, ಅದ್ರ ಸುತ್ತಲೂ ಈ ಮುಸುಕಿನ ಜೋಳದ ಬೆಳೆಯನ್ನು ನಾವು ಬೆಳಿಬಹುದು. ಇದರಿಂದ ಏನಾಗುತ್ತೆ, ದೂರದಲ್ಲಿ ಹಾರಿ ಬರುವಂತ ಕೀಟಗಳಿಗೆ ನಮ್ಮ ಈ ಈ ಬೆಳೆ ನಮ್ಮ ತರಕಾರಿ ಬೆಳೆ ಕಾಣೋದಿಲ್ಲ, ಹಾಗಾಗಿ ಅದು ದೂರ ಹೋಗುತ್ತೆ. ಅದರಿಂದ ನಿಮ್ಮ ಬೆಳೆಗೆ ಬರುವಂತ ಕೀಟಗಳ ಬಾಧೆ ಕಡಿಮೆ ಆಗ್ತದೆ. ಈ ರೀತಿ ಸುಲಭವಾದಂತಹ ವಿಧಾನಗಳನ್ನು ಬೆಳೆಸಿ ನೀವು ಯಾವುದೇ ರೀತಿಯ ಬೆಳೆ ಬಾಳುವಂತಹ ಕೀಟನಾಶಕಗಳನ್ನು ಬಳಕೆ ಮಾಡುವ ಅವಕಾಶ ಇರೋದಿಲ್ಲ, ಕಡಿಮೆ ಮಾಡ್ಕೋಬಹುದು. ಇನ್ನೊಂದು ವಿಧಾನ ಏನಂತಂದ್ರೆ, ಮನೆಯಲ್ಲಿ ನಾವು ತಯಾರು ಮಾಡುವಂತ ಕೆಲವು ಔಷಧಗಳನ್ನು ನಾವು ಬಳಸ್ಕೋಬಹುದು. ಉದಾಹರಣೆಗೆ ಬೇವಿನ ಬೀಜದ ಕಷಾಯ. ಸಾಮಾನ್ಯವಾಗಿ ಈ ಬೇವಿನ ಬೀಜ ಈ ಜುಲೈ ಆಗಸ್ಟ್ ತಿಂಗಳಲ್ಲಿ ನಮಗೆ ಸಿಗುತ್ತೆ, ಅಂದರೆ ಮರದಲ್ಲಿ ಹಣ್ಣಾಗಿಬಿಟ್ಟು ಅದು ಕೆಳಗಡೆ ಬೆಳೀತಾ ಇರುತ್ತೆ. ಪೂರ್ತಿಯಾಗಿ ಬಲಿತಂತಹ ಹಣ್ಣಿನಿಂದ ಬರುವಂತಹ ಬೀಜಗಳನ್ನು ನಾವು ಸಂಗ್ರಹಿಸಿ ಇಟ್ಕೋಬೇಕು. ಈ ಸಾಮಾನ್ಯವಾಗಿ ಈ ಹಳೆ ಮೈಸೂರು ಪ್ರದೇಶಗಳಲ್ಲಿ ಪ್ರತಿಯೊಂದು ತೋಟದಲ್ಲಿ ಕೂಡ ಅನೇಕ ನಾವು ಈ ಈ ಬೇವಿನ ಗಿಡಗಳನ್ನು ಕಾಣ್ತಾ ಇರ್ತೇವೆ, ಮರಗಳನ್ನು ಕಾಣ್ತಾ ಇರ್ತೇವೆ. ಅಂತಹ ಈ ಸಾಮಾನ್ಯವಾಗಿ ಈ ಹಳೆ ಮೈಸೂರು ಪ್ರದೇಶಗಳಲ್ಲಿ ಪ್ರತಿಯೊಂದು ತೋಟದಲ್ಲಿ ಕೂಡ ಅನೇಕ ನಾವು ಈ ಈ ಬೇವಿನ ಗಿಡಗಳನ್ನು ಕಾಣ್ತಾ ಇರ್ತೇವೆ, ಮರಗಳನ್ನು ಕಾಣ್ತಾ ಇರ್ತೇವೆ. ಅಂತಹ ಮರಗಳಿಂದ ಬೀಳುವಂತಹ ಈ ಹಣ್ಣುಗಳನ್ನು ಮತ್ತು ಬೀಜವನ್ನು ನಾವು ಸಂಗ್ರಹ ಮಾಡ್ಕೋಬೇಕು. ಅದನ್ನು ತೊಳೆದುಬಿಟ್ಟು ಒಣಗಿಸ್ಬೇಕಾಗತ್ತೆ, ನೆರಳಿನಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಶೇಖರಿಸಿ ಅದನ್ನು ನಾವು ಬೇಕಾದಾಗ ಅದರಿಂದ ಪುಡಿ ಮಾಡ್ಕೊಂಡ್ಬಿಟ್ಟು ಕಷಾಯ ತಯಾರು ಮಾಡಿ ನಾವು ಸಿಂಪಡಣೆ ಮಾಡಬಹುದು. ಅಂದ್ರೆ ಈ ಕಷಾಯವನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅಂತ? ಇದರಲ್ಲಿ ಎರಡು ವಿಧಾನ ಇದೆ. ಒಂದು ಅಂದ್ರೆ ಒಂದು ರೈತರೇ ಮಾಡ್ಕೋಬಹುದು, ಅಂದ್ರೆ ಅವರೇ ಆ ಬೀಜವನ್ನು ಪುಡಿ ಮಾಡಿಬಿಟ್ಟು ನುಣ್ಣಗೆ ಪುಡಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಸೇರಿಸಿಬಿಟ್ಟು ಸಾಯಂಕಾಲ ತಯಾರು ಮಾಡಿ ಇಟ್ಕೊಂಡ್ರೆ ಮರುದಿನ ಹುಳಿ ಬರುತ್ತೆ ಅದು. ಮರುದಿನ ನಾವು ಅದನ್ನು ಸೋಸಿಬಿಟ್ಟು ಉಪಯೋಗಿಸಬಹುದು. ಸುಮಾರು 4 ಕೆಜಿ ಬೇವಿನ ಬೀಜದ ಪುಡಿಯನ್ನು ಚೆನ್ನಾಗಿ ನಾವು ರುಬ್ಬಬೇಕು. ರುಬ್ಲಿಕ್ಕೆ ಸಾಮಾನ್ಯವಾಗಿ ರೈತರ ಹತ್ರ ರುಬ್ಬು ಕಲ್ಲು ಇರುತ್ತೆ, ಇಲ್ಲಾಂದ್ರೆ ಗುಂಡು ಕಲ್ಲು ಇರುತ್ತೆ. ಗುಂಡು ಕಲ್ಲನ್ನು ನಾವು ಅದನ್ನ ಮೇಲೆ 10-15 ಸಲ ನಾವು ಚೆನ್ನಾಗಿ ಹಾಯಿಸಿದ್ರೆ ಏನಾಗುತ್ತೆ, ಅದು ಚೆನ್ನಾಗಿ ಪುಡಿ ಆಗುತ್ತೆ, ನೋಡಕ್ಕೆ ಪುಡಿ ಆಗುತ್ತೆ. ಅದನ್ನು ಹೊಟ್ಟು ಸಹಿತ ಇದ್ದು ಪರವಾಗಿಲ್ಲ, ಹೊಟ್ಟು ಸಹಿತ ನಾವು ಈ 4 ಕೆಜಿ ಬೀಜಕ್ಕೆ ಸುಮಾರು 1 20 ಲೀಟರ್ ನೀರು ಸೇರಿಸಿಬಿಟ್ಟು ಒಂದು ಬಕೆಟ್ನಲ್ಲಿ ಅಥವಾ ಒಂದು ದೊಡ್ಡ ಗುಡಾಣದಲ್ಲಿ ಹಾಕಬೇಕು. ಆಮೇಲೆ ಮರುದಿನ ಅದನ್ನು ನಾವು ಬಟ್ಟೆಯಿಂದ, ತೆಳುವಾದ ಬಟ್ಟೆಯಿಂದ, ಇಲ್ಲಾಂದರೆ ನೈಲಾನ್ ಪರದೆ ಇರುತ್ತೆ, ತೆಳುವಾದ ನೈಲಾನ್ ಪರದೆ ಮೂಲಕ ಸೋಸಿಬಿಟ್ಟು 100 ಲೀಟರ್ ಮಾಡಿ ಸಿಂಪಡಣೆ ಮಾಡಬಹುದು. 100 ಲೀಟರ್ ಹೌದು, ಅಂದ್ರೆ 4 ಕೆಜಿ ಬೇವಿನ ಬೀಜ ಪುಡಿಯಿಂದ 100 ಲೀಟರ್ ಬರುತ್ತೆ ನಿಮಗೆ. ಸುಮಾರು 1 ಎಕರೆಗೆ ಸುಮಾರು ನಮಗೆ 400 ಲೀಟರ್ ನೀರು ಬೇಕಾಗುತ್ತೆ ಒಂದು ಸಲ ಸಿಂಪಡಣೆ ಮಾಡಲಿಕ್ಕೆ. ಅಂದ್ರೆ ಏನಾಗುತ್ತೆ, 16 ಕೆಜಿ, 1 ಎಕರೆಗೆ 16 ಕೆಜಿ ಬೇವಿನ ಬೀಜ ಬೇಕಾಗ್ತದೆ. ತುಂಬಾ ಕಡಿಮೆ, ಇದು ಅತ್ಯಂತ ಕಡಿಮೆ ಖರ್ಚಿನ ಕೀಟನವನ್ನು ಯಾವ ರೀತಿ ನಾಶ ಮಾಡಬಹುದು ಅಂದ್ರೆ ಇದರಿಂದಲೇ. ಅತ್ಯಂತ ಪ್ರಶಸ್ತವಾದಂತಹ ಸೂಕ್ತವಾದಂತಹ ವಿಧಾನ ಅಂದ್ರೆ ಬೇವಿನ ಬೀಜದ ಕಷಾಯ ಸಿಂಪಡಣೆ ಮಾಡುವುದು. ಅಂದ್ರೆ ಯಾವ್ಯಾವ ಬೆಳೆಗಳಿಗೆ ಬಳಸ್ಕೋಬಹುದು ಇದನ್ನ? ಸಾಮಾನ್ಯವಾಗಿ ಎಲ್ಲ ತರಕಾರಿ ಬೆಳೆಗಳಿಗೂ ಉಪಯೋಗಿಸಬಹುದು. ಸಾಮಾನ್ಯ ಎಲ್ಲ ಬೆಳೆಗಳು, ತರಕಾರಿ ಬೆಳೆ ಅಂತಲ್ಲ, ಯಾವುದೇ ಒಂದು ಬೆಳೆ ಆಗಿರ್ಬೋದು, ಅದಕ್ಕೆ ನಾವು ಈ ಬೇವಿನ ಬೀಜದ ಕಷಾಯವನ್ನು ಬಳಸೋದ್ರಿಂದ ಕೀಟಗಳನ್ನು ಬಹಳ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೋಬಹುದು. ಇದಲ್ಲದೆ ಕೆಲವು ಇನ್ನೊಂದು ಜನ ಏನಂದ್ರೆ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ. ಇದು ಸಾಮಾನ್ಯವಾಗಿ ನಮಗೆ ಎಣ್ಣೆಯನ್ನು ತಯಾರು ಮಾಡುವಂತಹ ಗಾಣಿಗರ ಹತ್ರ ಸಿಗ್ತದೆ, ಇಲ್ಲಾಂದ್ರೆ ಮಿಲ್ಲುಗಳಿರುತ್ತೆ, ಎಣ್ಣೆ ತಯಾರು ಮಾಡುವಂತ ಮಿಲ್ ಇರುತ್ತೆ, ಅಲ್ಲಿ ಹೋಗಿ ಕೊಂಡ್ಕೋಬಹುದು. ಅದನ್ನು 1 ಲೀಟರ್ ನೀರಿನಲ್ಲಿ ಸುಮಾರು 10 ML ಕರಗಿಸ್ಬೇಕು. ಯಾವ ರೀತಿ ಕರಗಿಸ್ಬೇಕಂತಂದ್ರೆ, ಮೊದಲು 10 ಮಿಲಿಲೀಟರ್ ಎಣ್ಣೆ, ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆಯನ್ನು ಬಾಟ್ಲ್ ಅಲ್ಲಿ ತಗೋಬೇಕಾಗುತ್ತೆ, ಸೇರಿಸಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಸೋಪಿನ ದ್ರಾವಣ, ಖಾದಿ ಸೋಪ್ ಆಗಿರ್ಬಹುದು, ಇಲ್ಲ ಅಂದ್ರೆ ಬೇರೆ ರೀತಿಯ, ಹೌದು ಬೇರೆ ರೀತಿಯ ಸೋಪ್ ಏನ ನೀರು ಇರುತ್ತೆ ಅದನ್ನು ಸೇರಿಸಬೇಕು. ಅದನ್ನ ಸುಮಾರು ಸ್ವಲ್ಪ ನೊರೆ ಬರುವ ರೀತಿ ಒಂದು 1/2 ML ಅಥವಾ 1 ಮಿಲಿಲೀಟರ್ ಸೇರಿಸಬೇಕಾಗತ್ತೆ. ಆಮೇಲೆ ಅದಕ್ಕೆ 1 ಲೀಟರ್ ನೀರು ಸೇರಿಸಬೇಕು, ಆಮೇಲೆ ಚೆನ್ನಾಗಿ ಅಲ್ಲಾಡಿಸಬೇಕು. ಆಗ ಏನಾಗುತ್ತೆ, ಎಣ್ಣೆ ಚೆನ್ನಾಗಿ ನೀರಿನೊಟ್ಟಿಗೆ ಮಿಶ್ರಣ ಆಗುತ್ತದೆ. ಇಲ್ಲ ಅಂದ್ರೆ ನೀವು ಬರೇ ನೀವು ನೀರಿಗೆ ನಾವು ಎಣ್ಣೆಯನ್ನು ಸೇರಿಸಿದ್ರೆ ಅದು ಅದರಲ್ಲಿ ಮಿಶ್ರಣ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ಬರೇ ಎಣ್ಣೆ ಬೇರೆ ಇರುತ್ತೆ, ನೀರು ಬೇರೆ ಇರುತ್ತೆ. ಎಣ್ಣೆ ಮತ್ತು ನೀರು ಹೊಂದಿಸಲಾಗಲಿಕ್ಕೆ ನಾವು ಚೆನ್ನಾಗಿ ಅಲ್ಲಾಡಿಸಬೇಕಾಗತ್ತೆ. ಇದೇ ರೀತಿ ನೀವು ದೊಡ್ಡ ಬಾಟ್ಲ್ ತಗೊಂಡ್ಬಿಟ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಸೇರಿಸಿಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಸೋಪಿನ ದ್ರಾವಣ ಸೇರಿಸಿಬಿಟ್ಟು ಆಮೇಲೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಅಲ್ಲಾಡಿಸಬೇಕು. ಆಮೇಲೆ ಅದನ್ನು ಎಷ್ಟು ನೀರು ಬೇಕೋ ಅಷ್ಟು ಪ್ರಮಾಣ ನೀರು ಸೇರಿಸಿಬಿಟ್ಟು ಆಮೇಲೆ ಚೆನ್ನಾಗಿ ಡೈಲ್ಯೂಟ್ ಮಾಡಿಬಿಟ್ಟು ಅದನ್ನು ಸಿಂಪಡಣೆ ಮಾಡಬಹುದು. ಅಂದ್ರೆ ಅದರ ಒಂದು ಪ್ರಮಾಣ ಮಾತ್ರ ಅಷ್ಟೇ, 1 ಲೀಟರ್ ನೀರಿಗೆ 10 ಮಿಲಿಲೀಟರ್ ಆ ರೀತಿ ಇರಬೇಕು. ಅದಕ್ಕಿಂತ ಜಾಸ್ತಿ ಇರಬಾರ್ದು, ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಎಲೆ ಸುಟ್ಟು ಹೋಗುವಂತ ಸಂಭವ ಇರುತ್ತದೆ. ಹಾಗಾಗಿ ಈ ಪ್ರಮಾಣವನ್ನು ಸರಿಯಾಗಿ ಇಟ್ಕೊಂಡ್ಬಿಟ್ಟು ಮಾಡಬೇಕು. ಮತ್ತೆ ಹೊಂಗೆ ಎಣ್ಣೆ ಆಗ್ಬೋದು ಅಥವಾ ಬೇವಿನ ಎಣ್ಣೆ ಆಗ್ಬೋದು ಅಥವಾ ಈ ಬೇವಿನ ಬೀಜದ ಕಷಾಯ ಆಗ್ಬೋದು, ಇವುಗಳನ್ನ ಒಂದೊಂದು ಬೆಳಗ್ಗೆ ಎಷ್ಟು ಸರಿ ಸಿಂಪಡಣೆ ಮಾಡಬಹುದು? ಯಾಕಂದ್ರೆ ಹೆಚ್ಚು ಸರಿ ಸಿಂಪಡಣೆ ಮಾಡಿದ್ರೆ ತೊಂದರೆ ಆಗ್ಬೋದು ಅಂತ ತಾವು ಹೇಳಿದ್ರಿ. ಸಾಧಾರಣವಾಗಿ ಎಷ್ಟು ಸರಿ ಸಿಂಪಡಣೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ ಹೇಳ್ತೇಗಳೇ, ಸಾಮಾನ್ಯವಾಗಿ ತರಕಾರಿ ಬೆಳೆಗಳು ಸಾಮಾನ್ಯವಾಗಿ 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು. ಇದಕ್ಕೆ ಜಾಸ್ತಿ ಅಂತ ಹೇಳಿದ್ರೆ 5 ಅಥವಾ 6 ಸಲ ಸಿಂಪಡಣೆ ಮಾಡಬಹುದು. ಒಂದು ಸಿಂಪಡಣೆಯಿಂದ ಇನ್ನೊಂದು ಸಿಂಪಡಣೆಗೆ ಸುಮಾರು 10-15 ದಿನಗಳ ಅಂತರ ಇಟ್ಟು ಸಿಂಪಡಣೆ ಮಾಡಬಹುದು. ಇದು ಅಲ್ಲದೆ ನಾವು ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಈ ಬೇವಿನ ಸೋಪು ಮತ್ತು ಹೊಂಗೆ ಸೋಪನ್ನು ತಯಾರು ಮಾಡಿದ್ದೇವೆ, ಅಭಿವೃದ್ಧಿ ಮಾಡಿದ್ದಾರೆ. ಹೌದು, ಇದರ ಏನಂದ್ರೆ ಇದರ ಮುಖ್ಯವಾದ ಉದ್ದೇಶ ಏನಂದ್ರೆ, ಈ ಎಣ್ಣೆ ಇದೆ ಅಲ್ಲ, ಎಣ್ಣೆಯನ್ನು ನೀರಿನೊಟ್ಟಿಗೆ ಮಿಶ್ರಣ ಮಾಡೋದು ಕಷ್ಟ ಆಗ್ತದೆ ಅಂತ ಹೇಳಿ ಬಹಳ ಜನ ರೈತರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಒಂದು ಮತ್ತೊಂದು, ಬೇವಿನ ಬೀಜ ನಮಗೆ ಸಿಗೋದಿಲ್ಲ ಸರಿಯಾಗಿ, ಪುಡಿ ಮಾಡೋದು ಬಹಳ ಕಷ್ಟ ಅನ್ನೋದು ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಾವು ಬೇವಿನ ಎಣ್ಣೆಯಿಂದ ಅಥವಾ ಹೊಂಗೆ ಎಣ್ಣೆಯಿಂದ ತಯಾರು ಮಾಡಿದಂಥ ಸೋಪು. ಅಂದರೆ ಇದನ್ನು ನಾವು ಮೈಗೆ ತಿಕ್ಕುವ ಸೋಪು ಇರುತ್ತಲ್ಲ, ಅದೇ ರೀತಿ ಇದೊಂದು ರೀತಿಯ ಒಂದು ಸೋಪು ಸಾಬೂನು. ಇದನ್ನು ನಾವು ತಯಾರು ಮಾಡಿದ್ದೇವೆ. ಇದು ಒಂದು ರೀತಿಯಾದಂತಹ ಕಾನ್ಸಂಟ್ರೇಟ್ ಅಂತ ಅಂದ್ರೆ, ಆ ಕಡೆ ನೀರು ಅಲ್ಲ, ಆ ಕಡೆ ನೀರಾಗಿರೋದಿಲ್ಲ, ಆ ಕಡೆ ಗಟ್ಟಿಯಾಗಿರೋದಿಲ್ಲ, ಕಾನ್ಸಂಟ್ರೇಟ್ ಆಗಿರ್ತದೆ, ಮಂದವಾಗಿರ್ತದೆ. ಇದನ್ನು ನೀರಿನಲ್ಲಿ ಸ್ವಲ್ಪ ಅಲ್ಲಾಡಿಸಿದ್ರೆ ಚೆನ್ನಾಗಿ ಕರಗ್ತದೆ, ತುಂಬಾ ಸುಲಭವಾಗಿ ಕರಗ್ತದೆ. ಬೇವಿನ ಬೀಜದ ಕಷಾಯವನ್ನು ತಯಾರು ಮಾಡುವಂತ ಕಷ್ಟ ಕೂಡ ಇರುವುದಿಲ್ಲ. ಹಾಗಾಗಿ ಇದನ್ನು ಕೂಡ ನಾವು ಈ ಕಷಾಯ ಅಥವಾ ಬೇವಿನ ಎಣ್ಣೆಯ ಬದಲು ಅಥವಾ ಹೊಂಗೆ ಎಣ್ಣೆ ಬದಲು ನಾವು ಇದನ್ನು ಉಪಯೋಗಿಸಬಹುದು. ಬೇವಿನ ಸೋಪು ಅಥವಾ ಹೊಂಗೆ ಸೋಪು ಇದು ತಯಾರು ಮಾಡುವಂತ ವಿಧಾನ ನಮ್ಮ ಹತ್ರ ಸದ್ಯಕ್ಕೆ ನಮ್ಮ ಹತ್ರ ಮಾತ್ರ ಇದೆ, ಬೇರೆ ಎಲ್ಲೂ ಇಲ್ಲ. ನಮ್ಮ ದೇಶದಲ್ಲಿ ಬಹುಶಃ ಬೇರೆ ಯಾವುದೇ ಒಂದು ಸಂಶೋಧನಾ ಸಂಸ್ಥೆಯಲ್ಲಿ ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಇದರ ವಿಷಯ ನಿಮಗೆ ಸಿಗೋದಿಲ್ಲ. ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ, ಕುತೂಹಲ ಇದೆ ಯಾವ ರೀತಿ ಮಾಡಬಹುದು ಅಂತ ತಿಳ್ಕೊಬೇಕಂತ ಇಷ್ಟ ಇದೆ ಅಂತಂದ್ರೆ, ಸ್ವಲ್ಪ ತರಬೇತಿ ಬೇಕಾಗುತ್ತೆ. ಇದಕ್ಕೆ ಬೇಕಾಗಿದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಅಂದ್ರೆ ತರಬೇತಿ ಕೊಡ್ತೀರಾ ನೀವು? ತರಬೇತಿ ಕೊಡ್ತೇವೆ. ಅಂದ್ರೆ ಬೇರೆ ರೀತಿ ಸೋಪ್ಗಳು ತಯಾರು ಮಾಡ್ಕೊಳ್ತಾರಲ್ಲ, ಅದೇ ರೀತಿ ಇದನ್ನು ಮಾಡಬಹುದಾ? ಬೇರೆ ಸೋಪುಗಳು ಖಾದಿ ಗ್ರಾಮೋದ್ಯೋಗ ಸಂಸ್ಥೆ ಸೋಪ್ ತಯಾರು ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ತಾ ಇದೆ. ಆದ್ರೆ ಇದು ಸ್ವಲ್ಪ ವಿಧಾನ ಸ್ವಲ್ಪ ಬೇರೆ ರೀತಿಯಾಗಿದೆ, ಅದೇ ಮುಖ್ಯವಾಗಿ ಏನಂದ್ರೆ ಅದೇ ರೀತಿ ಕ್ರಮ. ಆದ್ರೆ ನಾವು ಸ್ವಲ್ಪ ಅದನ್ನು ವಿಶ್ಲೇಷಣೆ ಮಾಡಿ ನಮಗೆ ಈ ರೀತಿ ಕಾನ್ಸಂಟ್ರೇಟ್ ಆಗಿ ಬರುವಂತಹ ಸೋಪ್ ತಯಾರು ಮಾಡ್ತಾ ಇದ್ದೇವೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಮಾಹಿತಿ ಬೇಕಾಗ್ತದೆ. ನೀವು ಮಾಹಿತಿ ಬೇಕಾದ್ರೆ ನೀವು ಪಡ್ಕೋಬಹುದು, ಆಮೇಲೆ ನೀವೇ ಬೇಕಾದ್ರೆ ಅದನ್ನು ತಯಾರು ಮಾಡ್ಕೋಬಹುದು. ಸೋಪಿನ ದ್ರಾವಣವನ್ನು ನಾವು ಸಿಂಪಡಣೆ ಮಾಡೋದು ಬಹಳ ಮುಖ್ಯವಾಗುತ್ತೆ ಸರಿಯಾದ ರೀತಿಯಲ್ಲಿ. ಹೌದು, 1 ಲೀಟರ್ಗೆ 14 ಮಿಲಿ ಲೀಟರ್ ಈ ಸೋಪು ಅನ್ನು ನಾವು ಸೇರಿಸಿಬಿಟ್ಟು ಚೆನ್ನಾಗಿ ಅಲ್ಲಾಡಿಸಬೇಕು, ಕರಗುತ್ತೆ, ಅದನ್ನು ನಾವು ಸಿಂಪಡಣೆ ಮಾಡಬಹುದು. ಇದನ್ನು 10 ಅಥವಾ 15 ದಿನಗಳ ಅಂತರದಲ್ಲಿ ನಾವು ಬೆಳೆಗೆ ಯಾವುದೇ ಬೆಳೆಗೆ ಕೂಡ ಸಿಂಪಡಣೆ ಮಾಡಬಹುದು. ಮುಖ್ಯವಾಗಿ ಯಾವ್ಯಾವ ಬೆಳೆಗಳಲ್ಲಿ ಒಳ್ಳೆ ಇದು ಫಲಿತಾಂಶ ಕೊಟ್ಟಿದೆ ಅಂತ? ಸಾಮಾನ್ಯವಾಗಿ ಈ ನಾವು ತರಕಾರಿ ಬೆಳೆಗಳಿಗೆ ಬರುವಂತಹ ಅನೇಕ ಕೀಟಗಳನ್ನು ಇದನ್ನು ಕಡಿಮೆ ಮಾಡ್ಕೊಳ್ಳೋದು. ಯಾವ್ಯಾವ ಕೀಟಗಳು? ಉದಾಹರಣೆಗೆ ಕೋಸಿಗೆ ಬರುವಂತಹ ಈ ಡೈಮಂಡ್ ಬ್ಯಾಕ್ ಮಾತ್ ಅಂತ ಹೇಳ್ತೇವೆ, ಹಸುರುಳ ಅಂತ ಇಲ್ಲ ಊದಿಹುಳ ಅಂತೇವೆ, ಅದನ್ನು ಕಡಿಮೆ ಮಾಡ್ಕೋಬಹುದು. ಆಮೇಲೆ ಟೊಮೆಟೊಗೆ ಬರುವಂತಹ ರೆಡ್ ಸ್ಪೈಡರ್ ಮೈಟ್ ಅಂತೇವೆ, ಅಂದ್ರೆ ಗಿಡದ ಎಲೆಯ ಕೆಳಭಾಗಕ್ಕೆ ಬರುತ್ತೆ, ಸಾಮಾನ್ಯ ಬೇಸಿಗೆಯಲ್ಲಿ ಬರುತ್ತೆ, ಅದನ್ನು ಕಡಿಮೆ ಮಾಡ್ಕೋಬಹುದು. ಆಮೇಲೆ ಟೊಮೆಟೊ ಕಾಯಿಕೊರಕ ಹುಳನ್ನು ಕಡಿಮೆ ಮಾಡ್ಕೋಬಹುದು. ಆಮೇಲೆ ಬೆಂಡೆಕಾಯಿಗೆ ಬರುವಂತಹ ಕಾಯಿಕೊರಕ ಹುಳ ಮತ್ತು ಅದಕ್ಕೆ ಜಿಗಿಯ ಹುಳ ಅಂತ ಬರುತ್ತೆ, ಅದನ್ನು ಕಡಿಮೆ ಮಾಡ್ಕೋ ಅಂದ್ರೆ ಕಡಿಮೆ ಮಾಡ್ಕೋಬಹುದು. ಮುಖ್ಯವಾಗಿ ಏನಂತಂದ್ರೆ, ರೈತರು ಇದರಿಂದ ಹತೋಟಿ ಪೂರ್ತಿಯಾಗಿ ಹತೋಟಿ ಅನ್ನುವಂತಹ ಒಂದು ಆಗೋದು, ಯಾವುದೇ ಆದಂತಹ ಒಂದು ಕ್ರಮದಿಂದ ಏನೋ ಪೂರ್ತಿ ಹತೋಟಿ ಆಗುತ್ತದೆ ಅಂತ ತಿಳ್ಕೋಬಾರ್ದು. ಅಂದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೋಬಹುದು ಮತ್ತು ಸಾವಯವ ರೀತಿಯಲ್ಲಿ ಬೆಳೆಗಳನ್ನು ಬೆಳೆಯುವಂಥವರಿಗೆ ಅತ್ಯಂತ ಶ್ರೇಷ್ಠವಾದಂತಹ ಈ ಪರಿಕರಗಳು ಅಂದ್ರೆ ಈ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಅಥವಾ ಬೇವಿನ ಬೀಜ ಅಥವಾ ಬೇವಿನ ಸೊಪ್ಪು ಅಥವಾ ಹೊಂಗೆ ಸೊಪ್ಪು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇರ್ತೇನೆ. ಇನ್ನು ಹಣ್ಣಿನ ಬೆಳೆಗಳಲ್ಲಿ ಯಾವ್ಯಾವ್ದಕ್ಕೆ ಬಳಸ್ಕೋಬಹುದು? ಸಾಮಾನ್ಯವಾಗಿ ಹಣ್ಣಿನ ಬೆಳೆಗಳು ಕೂಡ ಇಂತಹ ಈ ಕ್ರಮಗಳು ಅಂದ್ರೆ ಏನಾಗುತ್ತೆ, ಉದಾಹರಣೆಗೆ ಮಾವಿನಕಾಯಿ ಅಂತ, ಮಾವಿನ ಹಣ್ಣಿಗೆ ಬರುವಂತಹದ್ದು ಏನಾಗುತ್ತೆ, ಈ ಮಾವಿನಕಾಯಿ ಕೊಳೆತು ಹೋಗುತ್ತೆ, ಅಂದ್ರೆ ರೀತಿ ಹುಳ ಬರುತ್ತೆ, ಫ್ರೂಟ್ ಫ್ಲೈ ಅಂತ ಹೇಳ್ತೇವೆ ನಾವು ಹಣ್ಣಿನ ಹುಳ, ಆ ಹುಳವನ್ನು ಕೂಡ ನಾವು ಇದರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋ, ಪೂರ್ತಿ ಕಡಿಮೆ ಮಾಡ್ಕೋ. ಅಂದ್ರೆ ಇದು ಏನಾಗುತ್ತೆ, ಈ ಫ್ರೂಟ್ ಫ್ಲೈ ಏನಾಗುತ್ತೆ, ಹಣ್ಣು ಮಾಗುವಂತಹ ಸಮಯದಲ್ಲಿ ಬರುವಂತಹದ್ದು. ಹಾಗಾಗಿ ಹಣ್ಣು ಮಾಗೋದಕ್ಕಿಂತ ಸ್ವಲ್ಪ ಮೊದಲೇ ನಾವು ಕೀಟವನ್ನು ಕಿತ್ತರೆ ಏನಾಗುತ್ತೆ, ಇದರ ಬಹಳ ಕಡಿಮೆ ಆಗ್ತದೆ. ಅಂದ್ರೆ ಏನಂದ್ರೆ ನಾನು ಹೇಳಿದೇನೆಂದ್ರೆ, ಈ ಸಿಂಪಡಣೆಯನ್ನೇ ನಾವು ಹೊಂದ್ಕೊಂಡು ಇರಬಾರ್ದು, ಬೇರೆ ಬೇರೆ ವಿಧಾನಗಳನ್ನು ಉಪಯೋಗಿಸಬೇಕು. ಅದರಲ್ಲಿ ಮಾವಿನಕಾಯಿಗೆ ಬರುವಂತಹ ಫ್ರೂಟ್ ಫ್ಲೈ ಅನ್ನು ನಾವು ಸ್ವಲ್ಪ ಬೇಗ ಕೊಯ್ದ್ರೆ ಏನಾಗುತ್ತೆ, ಆ ಹುಳಗಳ ಬಾಧೆ ಕಡಿಮೆ ಆಗ್ತದೆ. ಮತ್ತೊಂದು, ಅದನ್ನು ಉಪ್ಪು ನೀರಿನಲ್ಲಿ ನಾವು ಇದನ್ನು ದ್ರಾವಣದಲ್ಲಿ ನೆನೆ ಹಾಕಬೇಕಾಗುತ್ತೆ. ನೆನೆ ಹಾಕಿದ್ರಿಂದ ಏನಾಗುತ್ತೆ, ಆ ಮೊಟ್ಟೆ ಇಟ್ಟಿರುವಂತಹ ಸಿಪ್ಪೆ ಇರುತ್ತಲ್ಲ, ಮಾವಿನ ಸಿಪ್ಪೆಯಲ್ಲಿ ಇರುವಂತಹ ಮೊಟ್ಟೆ ಸತ್ತು ಹೋಗ್ತದೆ, ಅದರಿಂದ ಏನಾಗುತ್ತೆ, ಆ ಹುಳದ ಬಾಧೆ ಕೂಡ ಕಡಿಮೆ ಆಗ್ತದೆ. ಈ ಜಿಗಿ ಹುಳ ಬರುತ್ತೆ ಯಾವುದಕ್ಕೆ, ಮಾವಿನ ಮರಕ್ಕೆ, ಆ ಜಿಗಿ ಹುಳವನ್ನು ಕೂಡ ಈ ಬೇವಿನ ಸೋಪು ಮತ್ತು ಹೊಂಗೆ ಸೋಪು ಸಿಂಪಡಣೆ ಮಾಡಿದ್ರೆ ಕಡಿಮೆ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕೀಟಗಳಿಂದ ಏನಾಗುತ್ತೆ, ಆ ಹುಳದ ಬಾಧೆ ಕೂಡ ಕಡಿಮೆ ಆಗ್ತದೆ. ಈ ಜಿಗಿ ಹುಳ ಬರುತ್ತೆ ಯಾವುದಕ್ಕೆ, ಮಾವಿನ ಮರಕ್ಕೆ, ಆ ಜಿಗಿ ಹುಳವನ್ನು ಕೂಡ ಈ ಬೇವಿನ ಸೋಪು ಮತ್ತು ಹೊಂಗೆ ಸೋಪು ಸಿಂಪಡಣೆ ಮಾಡಿದ್ರೆ ಕಡಿಮೆ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕೀಟಗಳ ಬಾಧೆಯನ್ನು ಕಡಿಮೆ ಮಾಡಬಹುದು. ಅದೇ ರೀತಿ ಬೇರೆ ಕೆಲವು ಗಿಡಗಳು, ಉದಾಹರಣೆಗೆ ಸೀಬೆ ಗಿಡ ಆಗಿರ್ಬೋದು, ಸೀಬೆ ಗಿಡಕ್ಕೆ ಬರುವಂತಹ ಈ ಮೀಲಿಬಗ್ ಅಂತ ಇರುತ್ತೇವೆ, ಮೀಲಿಬಗ್ ಅದನ್ನು ಕೂಡ ಈ ಸೋಪನ್ನು ಸಿಂಪಡಣೆ ಮಾಡೋದ್ರಿಂದ ಕಡಿಮೆ ಮಾಡ್ಕೋಬಹುದು. ಮತ್ತೆ ಈ ಒಂದು ಬೇವಿನ ಸೋಪು ಹೊಂಗೆ ಸೋಪನ್ನು ನಾವು ಬಳಸ್ಕೋಬೇಕು ಅಂದ್ರೆ ವಾತಾವರಣ ಯಾವ ರೀತಿ ಇರಬೇಕಾಗತ್ತೆ? ಸಾಮಾನ್ಯವಾಗಿ ನಿಮಗೆ ಗೊತ್ತಿದ್ದಾಗೆ ನಾವು ಸ್ನಾನ ಮಾಡುವಾಗ ಸೋಪನ್ನು ಉಪಯೋಗಿಸ್ತೇವೆ, ಸೋಪು. ಅದೇ ರೀತಿ ಸೋಪು ಇದು ಕೂಡ, ನಾವು ಮೈಗೆ ನೀರು ಹಾಕಿದಾಗ ಏನಾದ ತಕ್ಷಣ ಸೋಪು ಹೊರಟೋಗ್ತದೆ. ಅದೇ ರೀತಿ ನೀವು ಸಿಂಪಡಣೆ ಮಾಡಿ ಮಳೆ ಬಂದ್ರೆ ತಕ್ಷಣ ಏನಾಗುತ್ತೆ, ಹೋಗುತ್ತೆ ಸೋಪು, ಮಳೆ ನೀರಿನೊಟ್ಟಿಗೆ ಕೆಳಗಡೆ ಹೊರಟೋಗ್ತದೆ. ಹಾಗಾಗಿ ಸಿಂಪಡಣೆ ಮಾಡಿ 1-2 ದಿನ ಮಳೆ ಇಲ್ಲದಿದ್ರೆ ಬಹಳ ಒಳ್ಳೇದು ಆ ರೀತಿ. ಮತ್ತೊಂದು, ತುಂಬಾ ಜಾಸ್ತಿ ಈ ಹವಾಮಾನದಲ್ಲಿ ಏನಾಗುತ್ತೆ, ತುಂಬಾ ಟೆಂಪರೇಚರ್ ಜಾಸ್ತಿ ಆದಾಗ, ಹೌದು, ಬಿಸಿಲು ಜಾಸ್ತಿ ಆದಾಗ ಏನಾಗುತ್ತೆ, ಇದು ಬೇಗ ಆವಿಯಾಗಿ ಹೋಗುತ್ತದೆ, ಅದರ ಪರಿಣಾಮ ಅಷ್ಟು ಕಡಿಮೆ ಆಗ್ತದೆ. ಹಾಗಾಗಿ ಅಂತ ಸಂದರ್ಭದಲ್ಲಿ 10 ದಿನಕ್ಕೆ ಒಂದ್ಸತಿ ನೀವು ಸಿಂಪಡಣೆ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ವಾರಕ್ಕೆ ಒಂದು ಸಲ ಎರಡು ಮೂರು ಸಲ ಸಿಂಪಡಣೆ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಜಾತಿ ಸಲ ಸಿಂಪಡಣೆ ಮಾಡೋದು ಒಳ್ಳೆಯದಲ್ಲ. ಯಾವುದೇ ಆಗಲಿ, ಯಾವುದೇ ವಿಧಾನ ಆಗಲಿ, ಸಿಂಪಡಣೆ ಮಾಡುವುದು ಅನ್ನು ಕಡಿಮೆ ಮಾಡ್ಕೋಬೇಕು ಹೊರತಾಗಿ ಅದನ್ನು ಜಾತಿ ಮಾಡಬಾರ್ದು. ಬೇರೆ ವಿಧಾನಗಳನ್ನು ಉಪಯೋಗಿಸ್ಬೋದು, ಬೇರೆ ವಿಧಾನಗಳನ್ನು ಉಪಯೋಗಿಸಿ ಗಿಡಗಳನ್ನು ಹತೋಟಿ ಮಾಡೋದು ಭಾಳ ಒಳ್ಳೆಯದು. ಈಗ ತರಕಾರಿ ಬೆಳೆಯಲ್ಲಿ ನಾವು ಈ ಕೀಟ ನಿರ್ವಹಣೆಗೆ ನಮ್ಮಲ್ಲಿ ಸಿಗುವಂಥ ಈ ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿಯನ್ನು ಯಾವ ರೀತಿ ಬಳಸ್ಕೋಬೋದು ಅಂತೀರ? ಈ ಬೇವಿನ ಹಿಂಡಿ ಹೊಂಗೆ ಹಿಂಡಿಯನ್ನು ಭಾಳಷ್ಟು ಜನ ರೈತರು ಬಳಸ್ತಾ ಇದ್ದಾರೆ. ಆದರೆ ಅದರ ಸರಿಯಾದ ರೀತಿಯ ಉಪಯೋಗ ಅಥವಾ ಪ್ರಯೋಜನ ಅವರಿಗೆ ಇನ್ನೂ ಗೊತ್ತಿಲ್ಲ. ಮುಖ್ಯವಾಗಿ ಬೇವಿನ ಹಿಂಡಿಯಲ್ಲಿ ಎರಡು ಜಾತಿಯ ಹಿಂಡಿ ಸಿಗುತ್ತೆ. ಮುಖ್ಯವಾಗಿ ಈ ಬೇವಿನ ಹಿಂಡಿ ಹೊಂಗೆ ಹಿಂಡಿಗಿಂತ ಉತ್ತಮವಾದಂಥದ್ದು. ಆದರೆ ಉತ್ತಮ ಜಾತಿಯ ಬೇವಿನ ಹಿಂಡಿಯನ್ನು ನಾವು ಬಳಸಬೇಕಾಗುತ್ತೆ. ಬೇವಿನ ಹಿಂಡಿಯಲ್ಲಿ ಎರಡು ರೀತಿಯ ಹಿಂಡಿಗಳು ಸಿಗುತ್ತೆ. ಒಂದು ಏನಂದರೆ ಎಣ್ಣೆ ಇರುವಂತಹ ಬೇವಿನ ಹಿಂಡಿ, ಒಂದು ಎಣ್ಣೆ ಇಲ್ಲದಿರುವಂತಹ ಬೇವಿನ ಹಿಂಡಿ. ಎಣ್ಣೆ ಇಲ್ಲದಿರುವಂತಹ ಬೇವಿನ ಹಿಂಡಿಯನ್ನು ಉಪಯೋಗಿಸಿದರೆ ಅಷ್ಟೊಂದು ಪ್ರಯೋಜನ ಆಗೋದಿಲ್ಲ, ಅಂದರೆ ಕೀಟಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅದಷ್ಟು ಪ್ರಯೋಜನ ಆಗೋದಿಲ್ಲ. ಬರೀ ಅದು ಗೊಬ್ಬರವಾಗಿ ಪ್ರಯೋಜನ ಆಗುತ್ತದೆ ಹೊರತಾಗಿ ಕೀಟಗಳನ್ನು ಕಡಿಮೆ ಮಾಡಲಿಕ್ಕೆ ಪ್ರಯೋಜನ ಆಗೋದಿಲ್ಲ. ಇದಕ್ಕೆ ನಾವು ಆಯಿಲ್ಡ್ ನೇಮ್ ಕೇಕ್ ಅಂತ ಹೇಳ್ತೇವೆ. ಅಂದರೆ ಎಣ್ಣೆ ಇರುವಂಥ ಬೇವಿನ ಹಿಂಡಿ, ಇದರಲ್ಲಿ ಶೇಕಡ ಕನಿಷ್ಠ ಪ್ರಮಾಣದಲ್ಲಿ 8% ಎಣ್ಣೆ ಇರಬೇಕು. ಅಂತಹ ಬೇವಿನ ಹಿಂಡಿಯನ್ನು ನಾವು ಗಾಣದಿಂದಲೇ ಕೊಂಡ್ಕೊಂಡು ಬಂದು ಉಪಯೋಗಿಸಬೇಕು. ಇಲ್ಲಾಂತಂದರೆ ಈ ಸರ್ಟಿಫೈಡ್ ಎಣ್ಣೆ ಇರುವಂತಹ ಬೇವಿನ ಹಿಂಡಿ ಅಂತ ಸಿಗುತ್ತೆ. ಅಂದರೆ ಕೆಲವು ಖಾಸಗಿ ಕಂಪನಿಗಳು ಇದನ್ನು ಮಾರ್ತವೆ, ಅವುಗಳನ್ನು ಕೊಂಡ್ಕೊಂಡು ಉಪಯೋಗಿಸ್ಬೋದು. ಆದರೆ ತುಂಬ ಹಳೆಯದಾದಂಥ ಬೇವಿನ ಹಿಂಡಿ ಉಪಯೋಗಿಸೋದು ಒಳ್ಳೆಯದಲ್ಲ. ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಒಂದು ವಿಶೇಷವಾದಂತಹ ಒಂದು ಕ್ರಮವನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಮುಖ್ಯವಾಗಿ ಈ ಬೇವಿನ ಹಿಂಡಿ ಇದೆ ಅಲ್ಲ, ಇದರಲ್ಲಿ ಬರುವಂಥ ವಾಸನೆ ಏನೇನು ಮಾಡುತ್ತೆ ಅಂತಂದರೆ, ಕೀಟಗಳು ಈ ನಿಮ್ಮ ತೋಟಕ್ಕೆ ಇಲ್ಲಿ ನೀವು ಬೇವಿನ ಹಿಂಡಿಯನ್ನು ಹಾಕಿದ್ದೇವ ಅಂತಹ ತೋಟಗಳಿಗೆ ಬರುವುದನ್ನು ಕಡಿಮೆ ಮಾಡುತ್ತೆ. ಆ ವಾಸನೆಯಿಂದ ಏನಾಗುತ್ತೆ, ಕೀಟಗಳು ದೂರ ಹೋಗ್ತದೆ. ಆದರೆ ಭೂಮಿಗೆ ಸೇರಿಸಿ ಕೆಲವು ದಿನಗಳಲ್ಲಿ ಏನಾಗುತ್ತೆ, ಈ ವಾಸನೆ ಕಡಿಮೆ ಹಾಕ್ಕೊಂಡು ಹೋಗ್ತಾ ಹೋಗ್ತದೆ. ಅದರಿಂದ ಅದರ ಪರಿಣಾಮ ಕಡಿಮೆ ಆಗ್ತದೆ. ಹಾಗಾಗಿ ಮಳೆ ಬರುವಂತಹ ಕಾಲದಲ್ಲಿ, ಮಳೆ ಇರುವಂತಹ ಕಾಲದಲ್ಲಿ ಅಥವಾ ತುಂಬ ಬಿಸಿಲು ಇರುವಂತಹ ಸಮಯದಲ್ಲಿ ನಾವು ಭೂಮಿಗೆ ಅಥವಾ ಸಾಲುಗಳಿಗೆ ನಾವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಯನ್ನು ಸೇರಿಸಬಾರದು. ಏನಾಗುತ್ತೆ, ಮಳೆ ಬಂದಾಗ ಕೊಳ್ತು ಹೋಗ್ತದೆ, ಬಿಸಿಲು ಬಂದಾಗ ಬೇಗ ಅದರ ವಾಸನೆ ಆವಿಯಾಗಿ ಹೊರಟು ಹೋಗ್ತದೆ. ಹಾಗಾಗಿ ನಿಮ್ಮ ತೋಟದ ಅಲ್ಲಲ್ಲಿ ಸ್ವಲ್ಪ ರಾಶಿ ಹಾಕ್ಬೇಕು, ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಯನ್ನು ರಾಶಿ ಹಾಕಿಬಿಟ್ಟು ಅದರ ಮೇಲೆ ಮಳೆ ಮತ್ತು ಬಿಸಿಲು ಬಾರದ ರೀತಿ ನೋಡ್ಕೋಬೇಕು. ಆದರೆ ವಾಸನೆ ಬರುವ ಹಾಗೆ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಕೊಳ್ತು ಹೋಗುವುದಂತೂ ಅಥವಾ ಆವಿಯಾಗಿ ಹೋಗುವಂಥದ್ದು ನಾವು ಕಡಿಮೆ ಮಾಡ್ಕೋಬಹುದು. ಹಿಂಡಿಯನ್ನು ರಾಶಿ ಹಾಕಿಬಿಟ್ಟು ಅದರ ಮೇಲೆ ಮಳೆ ಮತ್ತು ಬಿಸಿಲು ಬಾರದ ರೀತಿ ನೋಡ್ಕೋಬೇಕು. ಆದರೆ ವಾಸನೆ ಬರುವ ಹಾಗೆ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಕೊಳ್ತು ಹೋಗುವುದಂತೂ ಅಥವಾ ಆವಿಯಾಗಿ ಹೋಗುವಂಥದ್ದು ನಾವು ಕಡಿಮೆ ಮಾಡ್ಕೋಬಹುದು. ಒಂದು ಎಕರೆಗೆ ಸುಮಾರು 250 kg ಬೇವಿನ ಹಿಂಡಿಯನ್ನು 2 or 3 ಸಲ ಹಾಕೋದ್ರಿಂದ ನಾವು ಅನೇಕ ಕೀಟಗಳನ್ನು ಕಡಿಮೆ ಮಾಡ್ಕೊ. ಅಂದರೆ ಅಲ್ಲಲ್ಲಿ ಸ್ವಲ್ಪ ರಾಶಿ ಹಾಕಬೇಕು, ಒಂದು ಕಡೆ 5 kg ರಾಶಿ ಹಾಕ್ಬೋದು ಅಥವಾ 10 kg ರಾಶಿ ಹಾಕಬೇಕು ಅಥವಾ 25 kg ರಾಶಿ ಹಾಕ್ಬೋದು. ಎಷ್ಟು ಹಾಕ್ತಾರೋ ಅಷ್ಟು ಒಳ್ಳೆಯದು. ಅದರಿಂದ ಏನಾಗುತ್ತೆ, ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಒಳ್ಳೆಯದಾಗ್ತದೆ. ಆಮೇಲೆ ಅದೇ ಹಿಂಡಿಯನ್ನು ನಾವು ಬೇರೆ ಬೆಳೆಗಳಿಗೆ ಭೂಮಿಗೆ ಅಥವಾ ಬುಡಗಳಿಗೆ ಸೇರಿಸೋದ್ರಿಂದ ಏನಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಒಂದು, ಬೇವಿನ ಹಿಂಡಿ ಖರ್ಚು ಜಾಸ್ತಿ ಆಗ್ತದೆ. ಅಂದರೆ ನಾವು ಬರೇ ಮಣ್ಣಿಗೆ ಸೇರಿಸಿದರೆ ಏನಾಗುತ್ತೆ, ತುಂಬ ಖರ್ಚು ಜಾಸ್ತಿ ಆಗ್ತದೆ. ಅಲ್ಲಲ್ಲಿ ರಾಶಿ ಮಾಡೋದ್ರಿಂದ ಏನಾಗುತ್ತೆ, ಅದನ್ನು ಪುನಃ ಉಪಯೋಗ ಬಳಸೋದ್ರಿಂದ ಅದನ್ನು ಗೊಬ್ಬರ ಹಾಕಿ ಬಳಸೋದ್ರಿಂದ ನಿಮಗೆ ಖರ್ಚು ಕಡಿಮೆ ಆಗ್ತದೆ. ಈ ರೀತಿ ಬೇವಿನ ಹಿಂಡಿಯನ್ನು ಬಳಸೋದ್ರಿಂದ ಅಥವಾ ಹೊಂಗೆ ಹಿಂಡಿಯನ್ನು ಬಳಸೋದ್ರಿಂದ ಬದನೆ ಗಿಡಕ್ಕೆ ಬರುವಂತಹ ಕಾಯಕರ್ಕ ಹುಳ, ಟೊಮೆಟೋಗೆ ಬರುವಂತಹ ರಂಗೋಲೆ ಹುಳ ಮತ್ತು ಕಾಯಕರ್ಕ ಹುಳ, ಕೋಸಿಗೆ ಬರುವಂತಹ ಹಸಿರು ಹುಳವನ್ನು ಕಡಿಮೆ ಮಾಡ್ಕೋಬಹುದು. ಹೊಂಗೆ ಹಿಂಡಿಯನ್ನು ಕೂಡ ಬಳಸ್ಕೋಬಹುದು. ಹೊಂಗೆ ಹಿಂಡಿಯನ್ನು ಬಳಸ್ಬೋದು, ಆದರೆ ಹೊಂಗೆ ಹಿಂಡಿ ಬೇವಿನ ಹಿಂಡಿಯಷ್ಟು ಪರಿಣಾಮಕಾರಿ ಕೆಲಸ ಮಾಡೋದಿಲ್ಲ. ಮತ್ತೊಂದು ಮುಖ್ಯ ವಿಚಾರ ಏನಂತಂದರೆ, ಬೇವಿನ ಹಿಂಡಿ ಹಳೆಯದಾದರೆ ಅದಷ್ಟು ಪ್ರಯೋಜನಕಾರಿ ಆಗೋದಿಲ್ಲ, ಪ್ರಯೋಜನ ಆಗೋಲ್ಲ. ಹಾಗಾಗಿ ಗಾಣದಿಂದಲೇ ನೀವು ಕೊಂಡ್ಕೊಂಡು ಬಂದು ಅದನ್ನು ಉಪಯೋಗಿಸ್ಬೋದು. ಆಮೇಲೆ ಈ ಬೇವಿನ ಹಿಂಡಿಯನ್ನು ಅಲ್ಲಲ್ಲಿ ರಾಶಿ ಹಾಕಿಬಿಟ್ಟು, ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿನ ರಾಶಿ ಹಾಕಿಬಿಟ್ಟು ಉಪಯೋಗಿಸ್ಬೇಕು. ಆಮೇಲೆ ಅದನ್ನು ತೆಂಗಿನ ಮರ ಅಥವಾ ಅಡಿಕೆ ಮರ ಅಥವಾ ಕಾಫಿ ಬೆಳೆಗಳಿಗೆ ನಾವು ಬಳಸೋದ್ರಿಂದ, ದ್ರಾಕ್ಷಿ ಬೆಳೆ ಇದಕ್ಕೆಲ್ಲ ನಾವು ರೆಕಮೆಂಡೇಶನ್ ಕೊಟ್ಟಿದ್ದೇವೆ, ಅದು ಬೇವಿನ ಹಿಂಡಿ ಉಪಯೋಗಿಸಿ ಅಂತ ಹೊಂಗೆ ಹಿಂಡಿ ಉಪಯೋಗಿಸಿದೆ, ಬಾಳೆಗಿಡ ಕೂಡ ಹಾಕ್ತಾರೆ. ಹಾಗಾಗಿ ಆ ಬೆಳೆಗಳಿಗೆ ನಾವು ಈ ರಾಶಿ ಹಾಕಿ ಉಪಯೋಗಿಸಿದಂಥ ಬೇವಿನ ಹಿಂಡಿ ನಾವು ಅಂಥ ಬೆಳೆಗಳಿಗೆ ಉಪಯೋಗಿಸ್ಬೋದು. ಅದರಿಂದ ಏನಾಗುತ್ತೆ, ನೀವು ಖರ್ಚು ತುಂಬ ಕಡಿಮೆ ಆಗ್ತದೆ. ಇನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಈ ಸಾವಯವ ವಿಧಾನದಲ್ಲಿ ಈ ಕೀಟಗಳ ಹತೋಟಿಗೆ ಯಾವ ರೀತಿ ಒಂದು ಸಂಶೋಧನೆ ನಡೀತಾ ಇದೆ? ಈಗ ಕೆಲವು ವಿಧಾನಗಳನ್ನು ವಿವರಿಸಿದ್ದೇನೆ. ಉದಾಹರಣೆಗೆ ಏನಂತಂದರೆ, ಗಿಡದ ಕೆಳಭಾಗದಲ್ಲಿರುವಂಥ ಎಲೆಗಳನ್ನು ನೀವು ಹೌದು ಅದರಿಂದ ಕೀಟ ಹಾಕಿ ನಾಶ ಮಾಡೋದ್ರಿಂದ ಈ ಕೀಟಗಳು ಕಡಿಮೆ ಮಾಡಬಹುದು. ಅದು ಒಂದು. ಮತ್ತೊಂದು, ಹೊಸ ಹೊಸ ಜೈವಿಕ ವಿಧಾನಗಳು, ಉದಾಹರಣೆಗೆ ನ್ಯೂಕ್ಲಿಯರ್ ಪಾಲಿಹೈಡ್ರೋಸಿಸ್ ವೈರಸ್ ಅಂತ ಇರುತ್ತೆ. ನ್ಯೂಕ್ಲಿಯರ್ ಹೌದು ಈ ವೈರಸ್ ಏನಂತಂದರೆ ಇದು ಜೈವಿಕ, ಇದು ಕೂಡ ಸಾವಯವ ಕೃಷಿಯಲ್ಲೇ ಬರ್ತದೆ. ಟೊಮೆಟೋಗೆ ಕಾಯಿ ಕೊರಕ ಹುಳ ಇದೆ ಅಂತ ಹೇಳ್ಕೊಂಡು ಗೊತ್ತಲ್ಲ ನಿಮಗೆ, ಅದಕ್ಕೆ ಅತ್ಯಂತ ಸುಲಭವಾದಂಥ ಶ್ರೇಷ್ಠವಾದಂಥ ವಿಧಾನ ಅಂದರೆ ಈ ನ್ಯೂಕ್ಲಿಯರ್ ಪಾಲಿಡೋಸಿಸ್ ವೈರಸ್, ಅದನ್ನು ಸಿಂಪಡಣೆ ಮಾಡೋದು. ಇದು ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಇದು ಸಿಗೋದಿಲ್ಲ, ಕೆಲವು ಖಾಸಗಿ ಸಂಸ್ಥೆ ಈ ಸಂಶೋಧನಾ ಸಂಸ್ಥೆಗಳು ಅಂದರೆ ಪ್ರೈವೇಟ್ ಕಂಪನಿಗಳು ಇದನ್ನು ಮಾರ್ತವೆ, ತಯಾರು ಮಾಡಿ ಮಾರ್ತವೆ. ಬಯೋಪೆಸ್ಟಿಸೈಡ್ ತಯಾರು ಮಾಡುವಂತಹ ಕಂಪನಿಗಳಿದೆ, ಅವುಗಳಿಂದ ಕೊಂಡ್ಕೊಂಡು ಉಪಯೋಗಿಸ್ಬೋದು, ಅದೇನು ತೊಂದರೆ ಇಲ್ಲ. ಆದರೆ ಏನಾಗಿತ್ತು, ರೈತರು ಮನೆಯಲ್ಲಿ ತಯಾರು ಮಾಡಿಕೊಳ್ಳೋದು ಭಾಳ ಕಷ್ಟ ಇದು, ಈ ನ್ಯೂಕ್ಲಿಯರ್ ಪಾಲಿಟಿಕ್ಸ್ ವೈರಸ್ ಅದನ್ನು ನಾವು ಸಿಂಪಡಣೆ ಮಾಡ್ಬೋದು. ಅದರ ವಿಚಾರವಾಗಿ ನಾವು ಸಂಶೋಧನೆ ಮಾಡಿದ್ದೇವೆ, ಅದು ತುಂಬ ಪರಿಣಾಮಕಾರಿಯಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಟೊಮೆಟೊ ಕಾಯಿ ಕೊರಕ ಹುಳವನ್ನು ಕಡಿಮೆ ಮಾಡ್ಕೋಬಹುದು. ಇದು ಒಂದು, ಅದು ನಮ್ಮ ಸಂಸ್ಥೆಯಿಂದ ಬಂದಿರುವಂತಹ ಒಂದು ಸಂಶೋಧನೆ. ಇದಲ್ಲದೆ ಶಿಲೀಂಧ್ರಗಳಿದೆ, ಕೀಟಗಳಿಗೆ ಬರುವಂತಹ ಶಿಲೀಂಧ್ರಗಳು, ಉದಾಹರಣೆಗೆ ಬೆವೇರಿಯಾ ಬೇಸಿಯಾನ ಅಂತ ಇದೆ, ಶಿಲೀಂಧ್ರ ಇದೆ, ಆಮೇಲೆ ವಟ್ಟಸಿಲಿಯಂ ಲಕ್ಯಾನಿ ಅಂತ ಇದೆ. ಈ ರೀತಿ ಕೆಲವು ಜೈವಿಕ ವಿಧಾನಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ, ಅವುಗಳನ್ನು ಕೂಡ ಸಾವಯವ ಕೃಷಿಯಲ್ಲಿ ಬಳಸ್ಕೋಬಹುದು. ಆದರೆ ಏನಂದ್ರೆ ಇದು ಮುಖ್ಯವಾಗಿ ನಾವು ಹೊರಗಡೆಯಿಂದ ಕೊಂಡ್ಕೊಂಡು ಬಂದು ಮಾಡಬೇಕಾಗುತ್ತೆ, ಹೊರತಾಗಿ ನಾವೇ ನಾವು ತಯಾರು ಮಾಡ್ಕೊಳಕ್ ಆಗೋದಿಲ್ಲ. ಅಂದ್ರೆ ಬವೇರಿಯಾ ಬ್ಯಾಸ್ಟಿಯಾನ ಮತ್ತೆ ಈ ವರ್ಟಿಸಿಲಿಯಂ ಲೆಕಾನಿ ಅಂತ ಹೇಳಿರಲ್ಲ, ಏನಕ್ಕೆ ಬಳಸ್ಕೋಬಹುದು, ಒಂದು ಯಾವ ಕೀಟಗಳಿಗೆ ಬಳಸ್ಕೋಬಹುದು? ಕೋಸಿಗೆ ಬರುವಂತಹ ಡ್ಯಾಮೆಡ್ ಬ್ಯಾಕ್ ಅದು ಹಸುರುಳಕ್ಕೆ ಈ ಬೆವರಿಯ ಬ್ಯಾಸಿಯನ್ನು ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ಮಲ್ಲದೆ ಮತ್ತೆ ಅದಕ್ಕೆ ಅನೇಕ ಸಲ ಏನಾಗುತ್ತೆ, ಈ ಗಿಡಗಳಿಗೆ ಬೇರು ಇರುತ್ತಲ್ಲ, ಬೇರನ್ನು ತಿಂದು ನಾಶ ಮಾಡುವಂತಹ ಗೊಣ್ಣೆ ಹುಳ ಅಂತ ಹೇಳ್ತೇವೆ ನಾವು, ಗೊಣ್ಣೆ ಹುಳ, ಅವುಗಳನ್ನು ತೋಟ ಮಾಡಲಿಕ್ಕೆ ಈ ಬೆವರಿಯ ಬೇಸಿಯನ್ನು ತುಂಬಾ ಪರಿಣಾಮಕಾರಿ ಅಂತ, ಬಹಳ ಒಳ್ಳೆ ಜೈವಿಕ ಕೀಟನಾಶಕ. ವಟಿಸಿಲಿಯಂ ಲೆಕ್ಯಾನಿ ಈ ಲೀಫ್ ಹಾಪರ್ ಜಿಗ್ಗಿ ಹುಳ ಬರುತ್ತೆ, ಜಿಗ್ಗಿ ಹುಳ ಇದಕ್ಕೆ ಕೂಡ ನಾವು ಕಡಿಮೆ ಮಾಡ್ಕೋಬಹುದು. ಅದೇ ರೀತಿ ಮೀಲಿ ಬಗ್ ಕೂಡ ಈ ವಟಿಸಿಲಿಯಂ ಲೆಕ್ಯಾನಿ ಕೂಡ ಮೀಲಿ ಅದನ್ನು ಕೂಡ ಇದು ಮಾಡ್ಬೋದು, ಉಪಯೋಗಿಸ್ಬೋದು, ಕಡಿಮೆ ಮಾಡ್ಕೋಬಹುದು. ಈ ರೀತಿ ಇದು ಬಹಳ ಅಂದ್ರೆ ಯಾವ ರೀತಿ ಹುಳ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸರಿಯಾದಂತಹ ನಾವು ಜೈವಿಕ ಕೀಟನಾಶಕವನ್ನು ನಾವು ಕೊಂಡು ಅದನ್ನು ಉಪಯೋಗಿಸ್ಬೇಕು. ಆದರೆ ಮುಖ್ಯವಾದ ತಿಳ್ಕೊಬೇಕಂದ್ರೆ ಇದು ಕೆಲವು ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಆದರೆ ಕೆಲವು ಸಂದರ್ಭದಲ್ಲಿ ಕೆಲಸ ಮಾಡೋದಿಲ್ಲ. ಅಂದ್ಬಿಟ್ಟು ಅದಕ್ಕೆ ಸರಿಯಾದಂತಹ ನಾವು ಜೈವಿಕ ಕೀಟನಾಶಕವನ್ನು ನಾವು ಕೊಂಡು ಅದನ್ನು ಉಪಯೋಗಿಸ್ಬೇಕು. ಆದರೆ ಮುಖ್ಯವಾದ ತಿಳ್ಕೊಬೇಕಂದ್ರೆ ಇದು ಕೆಲವು ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಆದರೆ ಕೆಲವು ಸಂದರ್ಭದಲ್ಲಿ ಕೆಲಸ ಮಾಡೋದಿಲ್ಲ. ಈಗ ಈ ಭಕ್ಷಕ ಕೀಟಗಳು ಮತ್ತೆ ಪರತಂತ್ರ ಜೀವಿಗಳನ್ನ ಬಳಸ್ಕೊಂಡು ಕೀಟಗಳ ನಿರ್ವಹಣೆ ಬಗ್ಗೆ ಏನಾದರೂ ಸಂಶೋಧನೆ ನಡೆದಿದೆಯಾ? ಈ ಪರತಂತ್ರ ಕೀಟಗಳು ಉದಾಹರಣೆಗೆ ದ್ರಾಕ್ಷಿ ಬೆಳೆಗೆ ಮೀಲಿ ಬಗ್ ಅಂತ ಬರುತ್ತೆ, ಅದಕ್ಕೆ ಒಂದು ಪರತಂತ್ರ ಕೀಟ ಬರುತ್ತೆ, ಅದನ್ನ ತಿನ್ನುವಂತಹ ಆ ಮೀಲಿ ಬಗ್ ಅನ್ನು ತಿನ್ನುವಂತಹ ತಿಗಣೆಯನ್ನು ತಿನ್ನುವಂತಹ ಒಂದು ಕೀಟ ಇದೆ, ಅದನ್ನು ಬಳಸಿಕೊಂಡ್ರೆ ತುಂಬಾ ಕಡಿಮೆ ಸಮಯದಲ್ಲಿ ನಿಯಂತ್ರಣ ಕೀಟಗಳು ಹೌದು ತಿಗಣೆಯನ್ನು ನಾಶ ಮಾಡಬಹುದು. ಏನ್ ಕೀಟ ಅದು? ಒಂದು ಜಾತಿಯ ದುಂಬಿಹುಳ ಇದೆ, ಅದನ್ನು ಭಕ್ಷಕ ಕೀಟವನ್ನಾಗಿ ಬಳಸಬಹುದು. ಅದನ್ನು ಭಕ್ಷಕ ಕೀಟಗಳನ್ನ ಬಳಸಬಹುದು, ಅದು ಅದರ ವಿಚಾರ ಕೂಡ ನಮ್ಮ ಸಂಶೋಧನಾ ಸಂಸ್ಥೆಯಲ್ಲಿ ಸಂಶೋಧನೆ ಮಾಡಿದ್ದಾರೆ. ಇದಲ್ಲದೆ ಇನ್ನು ಟ್ರೈಕೋಗ್ರಾಮ ಈ ಪರತಂತ್ರ ಜೀವಿ ಮೊಟ್ಟೆಗಳನ್ನು ತಿನ್ನುವಂತಹ ಪರತಂತ್ರ ಜೀವಿ ಇದೆ, ಅವುಗಳ ವಿಚಾರವಾಗಿ ಕೂಡ ಸಂಶೋಧನೆ ನಡೀತಾ ಇದೆ. ಅವುಗಳನ್ನು ಕೂಡ ಅನೇಕ ಖಾಸಗಿ ಸಂಸ್ಥೆಗಳು ಈ ರೀತಿಯ ಭಕ್ಷಕ ಪರತಂತ್ರ ಕೀಟಗಳನ್ನು ಮಾರ್ತಾ ಇದ್ದಾವೆ. ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಬೇವಿನ ಸೋಪು ಮತ್ತು ಹೊಂಗೆ ಸೋಪನ್ನು ತಯಾರಿ ಮಾಡಿ ರೈತರಿಗೆ ಒದಗಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಬೇಕಾದರೆ ನಮ್ಮ ಸಂಶೋಧನಾ ಸಂಸ್ಥೆಯನ್ನು ಸಂಪರ್ಕ ಮಾಡಬಹುದು. ಅಂದರೆ ಯಾವ ದೂರವಾಣಿ ಸಂಖ್ಯೆಯಲ್ಲಿ ಅವರು ಸಂಪರ್ಕ? ದೂರವಾಣಿ ಸಂಖ್ಯೆ 080 ಇದು ಇದು ಬೆಂಗಳೂರು ಕೋಡ್ ನಂಬರ್, 284468115. ಪುನಃ ಹೇಳ್ತಾ ಇದ್ದೇನೆ, 284468115. ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕ ಮಾಡೋದ್ರಿಂದ ಇದರ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು, ಮತ್ತು ಬೇವಿನ ಸೋಪು ಮತ್ತು ಹೊಂಗೆ ಸೋಪು ಇವುಗಳ ವಿಚಾರವಾಗಿ ಕೂಡ ತಿಳ್ಕೋಬಹುದು. ಇದರ ವಿಚಾರವಾಗಿ ನೀವು ಹೆಚ್ಚಿನ ಮಾಹಿತಿಗೆ ಬೇಕಾಗಿ ಕೃಷಿ ಮಾಹಿತಿ ತಂತ್ರಜ್ಞಾನ ಕೇಂದ್ರ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಹೆಸರುಘಟ್ಟ, ಬೆಂಗಳೂರು 89, ಇವುಗಳನ್ನು ಕೂಡ ಸಂಪರ್ಕ ಮಾಡಬಹುದು. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ವಿಶೇಷವಾಗಿ ಸಾವಯವ ವಿಧಾನದಿಂದ ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದ್ದು. ಒಳ್ಳೆಯ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇವು ಆಧಾರಿತ ಕೀಟನಾಶಕಗಳ ಪ್ರಯೋಜನ ಮತ್ತು ಬಳಕೆ ಕುರಿತಂತೆ ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿಗಳಾದ ಡಾಕ್ಟರ್ ಪಿಎನ್ ಕೃಷ್ಣಮೂರ್ತಿ ಅವರೊಡನೆ ಸಂದರ್ಶನ ಕೇಳಿದರೆ. ಇನ್ನೀಗ ಕೃಷಿ ಮಾಹಿತಿ. ಕೇಂದ್ರ ಸರ್ಕಾರ 2022-23 ಸಾಲಿನ ಮುಂಗಾರು ಹಂಗಾಮಿಗೆ ಕನಿಷ್ಠ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡಿದೆ. ಆ ಬೆಳೆಗಳು ಮತ್ತು ಪ್ರತಿ ಕ್ವಿಂಟಾಲ್ಗೆ ಘೋಷಣೆ ಮಾಡಿರುವಂಥ ಕನಿಷ್ಠ ಬೆಂಬಲ ಬೆಲೆಗಳು ಹೀಗಿದ್ದಾವೆ. ಸಾಮಾನ್ಯ ಭತ್ತಕ್ಕೆ ಕ್ವಿಂಟಾಲ್ಗೆ 2040 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಸಾರಿ ಬೆಲೆಗೆ ಹೋಲಿಸಿದರೆ ಇದು 100 ರೂಪಾಯಿ ಹೆಚ್ಚಾಗಿರುತ್ತೆ. ಇನ್ನು ಗ್ರೇಡ್ ಎ ಭತ್ತಕ್ಕೆ 2060 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಸಾರಿಯ ಬೆಂಬಲ ಬೆಲೆಗೆ ಹೋಲಿಸಿದರೆ ಇದು 100 ರೂಪಾಯಿ ಹೆಚ್ಚಾಗಿರುತ್ತೆ. ಹೈಬ್ರಿಡ್ ಜೋಳಕ್ಕೆ 2970 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಬೆಲೆಗೆ ಹೋಲಿಸಿದರೆ ಇದು 232 ರೂಪಾಯಿ ಹೆಚ್ಚಾಗಿರುತ್ತೆ. ಇನ್ನು ಮಾಲ್ದಂಡಿ ಜೋಳಕ್ಕೆ 2990 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಬಾರಿಯ ಕನಿಷ್ಠ ಬೆಂಬಲ ಬೆಲೆಗೆ ಹೋಲಿಸಿದರೆ ಇದು 232 ರೂಪಾಯಿ ಹೆಚ್ಚಾಗಿರುತ್ತೆ. ಸಜ್ಜೆಗೆ 2350 ರೂಪಾಯಿ ಘೋಷಣೆ ಮಾಡಲಾಗಿದೆ. ಕಳೆದ ಸಲದ ಬೆಲೆಗಿಂತ 100 ರೂಪಾಯಿ ಇದು ಹೆಚ್ಚಾಗಿರುತ್ತೆ. ಇನ್ನು ರಾಗಿಗೆ 3578 ರೂಪಾಯಿ ಘೋಷಣೆ ಮಾಡಲಾಗಿದೆ. ಕಳೆದ ಸಲದ ಬೆಲೆಗೆ ಹೋಲಿಸಿದರೆ ಇದು 201 ರೂಪಾಯಿ ಹೆಚ್ಚಾಗಿರುತ್ತೆ. ಮುಸ್ಕಿನ ಜೋಳಕ್ಕೆ 1962 ರೂಪಾಯಿ ಘೋಷಣೆ ಮಾಡಲಾಗಿದೆ. ಕಳೆದ ಸಾರಿಯ ಬೆಲೆಗೆ ಹೋಲಿಸಿದರೆ ಇದು 92 ರೂಪಾಯಿ ಹೆಚ್ಚಾಗಿರುತ್ತೆ. ತೊಗರಿಗೆ 6600 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಬಾರಿಯ ಬೆಲೆಗೆ ಹೋಲಿಸಿದರೆ ಇದು 300 ರೂಪಾಯಿ ಹೆಚ್ಚಾಗಿರುತ್ತೆ. ಇನ್ನು ಹೆಸರಿಗೆ 7755 ರೂಪಾಯಿ ಘೋಷಣೆ ಮಾಡಲಾಗಿದೆ. ಕಳೆದ ಬಾರಿಯ ಕನಿಷ್ಠ ಬೆಂಬಲ ಬೆಲೆಗೆ ಹೋಲಿಸಿದರೆ ಇದು 480 ರೂಪಾಯಿ ಹೆಚ್ಚಾಗಿರುತ್ತೆ. ಇನ್ನು ಉದ್ದಿಗೆ 6600 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಇದು ಕಳೆದ ಬಾರಿಯ ಕನಿಷ್ಠ ಬೆಂಬಲ ಬೆಲೆಗಿಂತ 300 ರೂಪಾಯಿ ಹೆಚ್ಚಾಗಿರುತ್ತೆ. ನೆಲಗಡಲೆಗೆ ಪ್ರತಿ ಕ್ವಿಂಟಾಲ್ಗೆ 5850 ರೂಪಾಯಿ ಘೋಷಣೆ ಮಾಡಲಾಗಿದೆ. ಕಳೆದ ಸಾರಿಯ ಬೆಲೆಗಿಂತ ಇದು 300 ರೂಪಾಯಿ ಹೆಚ್ಚಾಗಿರುತ್ತೆ. ಸೂರ್ಯಕಾಂತಿ ಬೀಜಕ್ಕೆ 6400 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಬಾರಿಯ ಕನಿಷ್ಠ ಬೆಂಬಲ ಬೆಲೆಗಿಂತ ಇದು 385 ರೂಪಾಯಿ ಹೆಚ್ಚಾಗಿರುತ್ತೆ. ಇನ್ನು ಹಳದಿ ಸೋಯಾ ಅವರಿಗೆ 4300 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಸಾರಿಯ ಬೆಂಬಲ ಬೆಲೆಗಿಂತ ಇದು 350 ರೂಪಾಯಿ ಹೆಚ್ಚಾಗಿರುತ್ತೆ. ಎಳ್ಳಿಗೆ ಪ್ರತಿ ಕ್ವಿಂಟಾಲ್ಗೆ 7830 ರೂಪಾಯಿ ಘೋಷಣೆ ಮಾಡಲಾಗಿದೆ. ಕಳೆದ ಸಾರಿಯ ಬೆಲೆಗಿಂತ ಇದು 523 ರೂಪಾಯಿ ಹೆಚ್ಚಾಗಿರುತ್ತೆ. ಇನ್ನು ಹುಚ್ಚಳಿಗೆ ಪ್ರತಿ ಕ್ವಿಂಟಾಲ್ಗೆ 7287 ರೂಪಾಯಿ ಘೋಷಣೆ ಮಾಡಲಾಗಿದೆ. ಕಳೆದ ಬಾರಿಯ ಕನಿಷ್ಠ ಬೆಂಬಲ ಬೆಲೆಗೆ ಹೋಲಿಸಿದರೆ ಇದು 357 ರೂಪಾಯಿ ಹೆಚ್ಚಾಗಿರುತ್ತೆ. ಇನ್ನು ಮಧ್ಯಮ ಉದ್ದದ ಎಳೆಯ ಹತ್ತಿಗೆ 6080 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಸಾರಿಯ ಬೆಲೆಗಿಂತ ಇದು 354 ರೂಪಾಯಿ ಹೆಚ್ಚಾಗಿರುತ್ತೆ. ಇನ್ನು ಉದ್ದ ಎಳೆಯ ಹತ್ತಿಗೆ 6380 ರೂಪಾಯಿಯನ್ನು ಘೋಷಣೆ ಮಾಡಲಾಗಿದೆ. ಕಳೆದ ಸಾರಿಯ ಬೆಲೆಗಿಂತ ಇದು 355 ರೂಪಾಯಿನಷ್ಟು ಹೆಚ್ಚಾಗಿರುತ್ತೆ. ಆದ್ದರಿಂದ ರೈತ ಬಾಂಧವರು ತಾವು ಬೆಳೆಗಳನ್ನು ಬಿತ್ತುವಾಗ ಬೆಂಬಲ ಬೆಲೆಗಳನ್ನು ಪರಿಗಣಿಸಿ ತಾವು ಬೆಳೆಗಳನ್ನು ಬೆಳಿಬೋದು. ಇವು ಸರ್ಕಾರದವರು ಮಾರುಕಟ್ಟೆಯಲ್ಲಿ ಏನಾದರೂ ಬೆಲೆಗಳು ಕುಸಿದಾಗ ಮಧ್ಯಪ್ರವೇಶ ಮಾಡಿ ಈ ಒಂದು ಬೆಲೆಗೆ ಬೆಳೆಗಳನ್ನು ಕೊಂಡುಕೊಳ್ತೀವಿ ಅಂತ ಒಂದು ಭರವಸೆಯನ್ನು ನೀಡುವಂಥ ಬೆಲೆಗಳು ಅಂತ ಹೇಳ್ಬೋದು. ಒಂದು ಆಶ್ವಾಸನೆಯನ್ನು ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಒಂದು ಬೆಲೆಗೆ ಬೆಳೆಗಳನ್ನು ಕೊಂಡುಕೊಳ್ತೀವಿ ಅಂತ ಒಂದು ಭರವಸೆಯನ್ನು ನೀಡುವಂಥ ಬೆಲೆಗಳು ಅಂತ ಹೇಳ್ಬೋದು. ಒಂದು ಆಶ್ವಾಸನೆಯನ್ನು ಸರ್ಕಾರ ಈ ಒಂದು ಕನಿಷ್ಠ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡೋದ್ರ ಮೂಲಕ ನೀಡಿದೆ. ಜೊತೆಗೆ ಮಾರುಕಟ್ಟೆಯಲ್ಲಿ ರೈತರ ಉತ್ಪನ್ನಗಳಿಗೆ ಒಳ್ಳೆಯ ಬೆಲೆಗಳು ಸಿಗಲಿ ಅನ್ನುವಂಥ ಉದ್ದೇಶದಿಂದ ಈ ಕನಿಷ್ಠ ಬೆಂಬಲ ಬೆಲೆಗಳನ್ನು ಘೋಷಣೆ ಮಾಡಲಾಗಿದೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದರೆ ರೈತ ಬಾಂಧವರೇ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ.